ಮೇಲಿಗತಿರುವ ರಾಗಿ ಕಾಳಷ್ಟ ರವರತನ ಕೋಲ, ರಾಗಿ ಕಾಳಷ್ಟ ರವರತನ ಕೋಲ, ರಾಗಿ ಕಾಳಷ್ಟ ರವರತನ ಕೋಲ, ರಾಗಿ ಕಾಳಷ್ಟ ರವರತನ ಕೋಲ, ರಾಗಿನ ಕಾಳಷ್ಟ ರವಿರತನ ಧಾತಿರುವ ಬಿಳಿ ಜಾಳದಷ್ಟ ಬಿಳಿ ಮುತ್ತ ಕೋಲ, ಬಿಳಿ ಜಾಳದಷ್ಟ ಬಿಳಿ ಮುತ್ತ ಕೋಲ, ಬಿಳಿ ಜಾಳದಷ್ಟ ಬಿಳಿ ಮುತ್ತ ಕೋಲ, ಜಾಳದಷ್ಟ ಬಿಳಿ ಮುತ್ತ ಕೋಲ, ರೀ ಬಗಲ ಮುಂದ ಗಣಪೈ ಗದ್ದಿಗೆ ಹಾಕಿ ಜನಸು ದೌ ಬಾಳಿ ಒಲಿದಾಟ ಕೋಲ, ಮನಸು ದೌ ಬಾಳಿ ಎಲಿದಾಟ ಕೋಲ, ಮನಸು ದೌ ಬಾಳಿ ಎಲಿದಾಟ ಕೋಲ, ಮನಸು ದೌ ಬಾಳಿ ಎಲಿದಾಟ ಕೋಲ, ಬನ ಸುದ್ದವ ಬಾಳಿ ಎಲಿದಾಟದೊಳಗಿರುವ ಬಾನಾವತಿ ಗೌರ ಮನಿಗಾಳ ಕೋಲ, ಬಾನಾವತಿ ಗೌರ ಮನಿಗಾಳ ಕೋಲ, ಬಾನಾವತಿ ಗೌರ ಮನಿಗಾಳ ಕೋಲ, ಬಾನಾವತಿ ಗೌರ ಮನಿಗಾಳ ಕೋಲ, ಬಾನಾನುವತಿ ಗೌರ ಮನಿಗಾಳ ಕಿತ್ತೊಡಿ ಮೇಲೆ ಆರ ತಿಂಗಳದ ಎಳಿಗೂಸ ಕೋಲ, ಆರ ತಿಂಗಳದ ಎಳಿಗೂಸ ಕೋಲ, ಆರ ತಿಂಗಳದ ಎಳಿಗೂಸ ಕೋಲ, ಆರ ತಿಂಗಳದ ಎಳಿಗೂಸ ಕೋಲ. ಇದುವರೆಗೂ ಅರಳಿಕಟ್ಟಿಯ ನಾಗವ್ವ, ನಿಂಗೇನಗೌಡ, ಮರಿಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದ ಕೇಳಿದಿರಿ. ಈಗ ಗಳಗಿ ಹುಲಿಕೊಪ್ಪದ ಚನ್ನಬಸಪ್ಪ, ಕರ್ಪೂರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದ. ಇದುವರೆಗೂ ಗಳಗಿ ಹುಲಿಕೊಪ್ಪದ ಚನ್ನಬಸಪ್ಪ ಕರ್ಪೂರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಕುರಿತು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ನಂತರ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದ. ನಂತರ ಶಿರೋಳದ ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸಗಿ ಹಾಗೂ ಸಂಗಡಿಗರಿಂದ ಒಡಬುಗಳನ್ನು ಕೇಳುವಿರಿ. ವಿನಾಯಕ ಚತುರ್ಥಿ ಸಂದರ್ಭದಲ್ಲಿ ಕೇಳಿ ರೂಪಕ ಗಣಪತಿ ಬಪ್ಪ ಮೋರೆಯ. ಸಮಗ್ರ ಜ್ಞಾನವನ್ನು, ವಿವೇಕವನ್ನು, ಕುಶಲತೆಯನ್ನು ನೀಡುವ ಗಣೇಶ ಅಂದ್ರ ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಅತ್ಯಂತ ಆಕರ್ಷಣೀಯವಾದ ದೇವ. ಜಗದ ಸಕಲ ಜನರ ಮೊದಲನೇ ದೈವ ಲ್ಲಿ ಬಿದ್ದು ಬಂದ ಆಕೃತಿಗೆ ಗಂಗೆ ವಾತ್ಸಲ್ಯ ತೋರಿಸಿ ಜೀವ ತುಂಬಿದಳು. ಇದೇ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಗಣಪತಿ ಬಪ್ಪ ಮೋರೆಯ. ಓಂಕಾರ ಗಣಪತಿಗೆ, ಶ್ರೀ ವಿನಾಯಕನಿಗೆ. ಈ ರೂಪಕ ನಾಳೆ ಬೆಳಿಗ್ಗೆ 10 ಗಂಟೆಗೆ ಧಾರವಾಡ ಆಕಾಶವಾಣಿಯ ವಿವಿಧ ಭಾರತಿ ಕೇಂದ್ರದಿಂದ 103 MHz ಕಂಪನಾಂಕಗಳಲ್ಲಿ ಕೇಳಿಬರಲಿದೆ. ಕೇಳುಗರೆ, ಇಂದು ರಾತ್ರಿ 9 ಗಂಟೆಗೆ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರವಲ್ಲ, ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಜಂತ್ರಿ ಹಾಗೂ ಡಾಕ್ಟರ್ ಸಾಹಿತ್ಯ ಬಿಆರ್. ನಡೆಸಿಕೊಡುವವರು ಮಂಜುಳಾ ಪುರಾಣಿ. ಕೇಳುಗರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಗೊಂಬೆಯಾಟದ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಡು ನುಡಿಯ ಪ್ರಜ್ಞೆ, ಈ ಕುರಿತು ಸಿದ್ದಪ್ಪ ಬಿರಾದಾರ್ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಬಸು ಬೇವಿನಗಿಡದ. ನಲ್ಮೆಯ ಕೇಳುಗರೆ, ವಚನಕಾರರು ಮನುಷ್ಯ ಬದುಕನ್ನು ಅದೆಷ್ಟು ಸುಂದರವಾಗಿ ಪ್ರಕೃತಿಯೊಂದಿಗೆ ಜೋಡಿಸಿದರು. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ನೀರು ಗಾಳಿ ಅಗ್ನಿಗಳನ್ನು ಅವರಂತೆ ರೂಪಕವಾಗಿಸಿದವರು.